ಮಾಡಿ ಹೇಳ್ತೀವಿ, ಸೂಕ್ತ ಅಂತ ಹೇಳ್ತೀವಿ. ಅದೇ ರೀತಿ ಮಧ್ಯಮವಾದಂತಹ ನೀರನ್ನು 1.25 to 2.50 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರುವಂತಹ ಒಂದು ಪ್ರಮಾಣದಲ್ಲಿರಬೇಕು. ಮತ್ತೆ ಸೂಕ್ತವಲ್ದಿದ್ರೆ ಇದರಲ್ಲಿ ಕಾರ್ಬೊನೇಟ್ ಅಂಶ 2.5 ಮಿಲಿ ಈಕ್ವಲೆಂಟ್ ಗಿಂತ ಜಾಸ್ತಿ ಇದ್ರೆ ಅಂತ ಒಂದು ನೀರನ್ನು ನಾವು ಈ ನೀರಾವರಿಗೆ ಸೂಕ್ತವಲ್ಲ ಅಂತ ಹೇಳ್ತೀವಿ. ಇನ್ನು ಮುಖ್ಯವಾಗಿ ಈ ಅಂತರ್ಜಲದ ನೀರಿನಲ್ಲಿ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಆಗೋದಕ್ಕೆ ಏನು ಕಾರಣ ಅಂತೀರ? ಇದು ಸಾಮಾನ್ಯವಾಗಿ ಏನಾಗುತ್ತೆ, ಈ ಕೊಳವೆ ಬಾವಿ ಮತ್ತು ತೆರೆದ ಬಾವಿಗಳ ನೀರಿನಲ್ಲಿ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಇರುತ್ತೆ. ಇದಕ್ಕೆ ಕಾರಣಗಳೇನಂದ್ರೆ ಸುಣ್ಣದ ಕಲ್ಲುಗಳ ಪದರದ ಮೂಲಕ ಈ ನೀರು ಆದು ಬರುವಂತದ್ದು, ಆಯ್ತಾ. ಮತ್ತೆ ಇನ್ನೊಂದು, ಹೆಚ್ಚಿನ ಪ್ರಮಾಣದಲ್ಲಿ ಸುಣ್ಣವನ್ನು ಮರಳಿನ ಅಂಶ ಹೆಚ್ಚು ಇರುವ ಜಮೀನಿಗೆ ಹಾಕುವುದರಿಂದ ಏನಾಗುತ್ತೆ, ಅಲ್ಲಿ ಬೈಕಾರ್ಬೊನೇಟ್ ಅಂಶ ಜಾಸ್ತಿ ಆಗ್ತಾ ಬರುತ್ತೆ. ಓಹೋ, ಅಂದ್ರೆ ಸುಣ್ಣದ ಕಲ್ಲುಗಳ ಪದರದ ಮೂಲಕ ನೀರು ಬಸ್ತೋಗಿ ಅಂತರ್ಜಲ ಸೇರುವಾಗಲೂ ಇದಾಗುತ್ತೆ. ಇನ್ನೊಂದು, ನಾವು SAR ಅಂತ ಕೇಳ್ತಾ ಇರ್ತೀವಿ, ಈ ಸೋಡಿಯಂ ಶೋಷಕ ಅನುಪಾತ ಅಂತ ಅಂದು, ಅಂದ್ರೆ ಈ ರೀತಿ ಅಂದ್ರೆ ಏನು ಅಂತೀರಿ? ಮುಖ್ಯವಾಗಿ ಈ ನೀರಿನ ಗುಣಮಟ್ಟವು ಸೋಡಿಯಂ ವಿದ್ಯುತ್ ಕಣದ, ನಾವು ನೀರಾವರಿಗೆ ಬಳಸಿದಲ್ಲಿ ಏನಾಗುತ್ತೆ, ಸೋಡಿಯಂ ವಿದ್ಯುತ್ ಕಣಗಳು ಮಣ್ಣಿನ ಕಲ್ಲಿನ ವಿದ್ಯುತ್ ಕಣಗಳ ವಿನಿಯಮ ಸ್ಥಾನಕ್ಕೆ ಆಕ್ರಮಿಸಿ ಅಲ್ಲಿ ಸೋಡಿಯಂ ಕಣಗಳು ಜಾಸ್ತಿ ಆದಂತೆ ಮಣ್ಣಿನಲ್ಲಿ ಅದು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹೀರ್ಕೊಳ್ಳುವಂತಹ ಶಕ್ತಿನ ಕಡಿಮೆ ಮಾಡುತ್ತೆ ಅಂತ ಹೇಳ್ತೀವಿ. ಇನ್ನ ಇದರಿಂದ ಏನು ಕ್ಷಾರತೆ ಉಂಟಾಗುವಂತ ಸಾಧ್ಯತೆ ಇರುತ್ತಾ ಜಾಸ್ತಿ ಇದಾದ್ರೆ? ಹೌದು, ಕ್ಷಾರತೆ ಉಂಟಾಗತ್ತೆ. ಅವಾಗ ಗಿಡಗಳು ನಂಜಾಗತ್ತೆ, ಮತ್ತೆ ಸರಿಯಾಗಿ ಬೆಳವಣಿಗೆನೂ ಸಹ ಕುಂಠಿತವಾಗತ್ತೆ, ನಮ್ಗೆ ಒಂದು ಉತ್ತಮವಾದ ಒಂದು ಬೆಳೆನೂ ಸಹ ತೆಗೆಯೋದಕ್ಕೆ ಆಗೋದಿಲ್ಲ. ಅಂದ್ರೆ ಮಣ್ಣಿನ ಒಂದು ಸಂಕೀರ್ಣದ ಮೇಲೆ ಈ ಸುಣ್ಣದ ಅಂಶ ಮತ್ತು ಮೆಗ್ನೀಷಿಯಂ ಅಂಶಗಳು ಹೊರಗಡೆ ಹೋಗ್ಬಿಡ್ತವೆ, ಅಲ್ಲಿ ಸೋಡಿಯಂ ಅಂಶ ಸೇರ್ಕೊಂಡು ಈ ಒಂದು ಕ್ಷಾರ ಆಗುತ್ತೆ. ಮಣ್ಣಿನ ಒಂದು ಭೌತಿಕ ಗುಣಧರ್ಮಗಳ ಮೇಲೆ ಮತ್ತೆ ರಾಸಾಯನಿಕ ಗುಣಧರ್ಮಗಳ ಮೇಲೆ ಅದು ಪ್ರಭಾವ ಬೀರುತ್ತೆ, ಹಂಗಾಗಿ ಸಸ್ಯ ಪೋಷಕಾಂಶಗಳು ಇರ್ಕೊಳ್ಳೋ ಶಕ್ತಿನ ಅದು ಕಡಿಮೆ ಮಾಡುತ್ತೆ. ಇನ್ನ ಮುಖ್ಯವಾಗಿ ಬೋರಾನ್ ಅಂಶಕ್ಕೆ ಬಂದ್ರೆ, ಈ ಬೋರಾನ್ ಅಂಶದ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಬೋರಾನ್ ಅಂಶ ಸಸ್ಯಗಳಿಗೆ ಅತಿ ಅವಶ್ಯಕವಾಗಿ, ಅಂದ್ರೆ ಇದು ಲಘು ಪೋಷಕಾಂಶ ಅಂತ ಹೇಳ್ತೀವಿ, ಮತ್ತು ಅದು ಇದನ್ನ ಅವಶ್ಯವಿರುವ ಪೋಷಕಾಂಶಗಳ ಪೈಕಿ ಬೋರಾನ್ ಸಹ ಒಂದಾಗಿದೆ. ಆದ್ರೆ ಮಣ್ಣಲ್ಲಿ ಇದು ಅತಿ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇದು ಜಾಸ್ತಿ ಪ್ರಮಾಣದಲ್ಲಿದ್ದರೆ ಸಸ್ಯಗಳಿಗೆ ನಂಜುಂಟು ಮಾಡುತ್ತೆ. ಬೋರಾನ್ ಸಾಮಾನ್ಯವಾಗಿ ಚೌಳ್ ಮಣ್ಣುಗಳಲ್ಲಿ ಮತ್ತು ಆ ಬಾವಿ ಚೌಳ್ ಮಣ್ಣಲ್ಲಿರುವಂತಹ ಬಾವಿ ಪ್ರದೇಶ ಕೊಳವೆ ಬಾವಿಗಳಲ್ಲಿ ಏನು ತೆಗೆದಿರ್ತೀವಿ ಆ ಒಂದು ನೀರಲ್ಲಿ ಸಹ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಅಂತ ಒಂದು ನೀರನ್ನು ಅಂತರ್ಜಲ ನೀರಿನಲ್ಲಿ ಬೋರಾನ್ ಅಂಶ ಎಷ್ಟಿದೆ ಅಂತ ನಾವು ತಿಳಿದು ನಾವು ಬಳಸಬೇಕಾಗತ್ತೆ. ಈ ಬೋರಾನ್ ಅಂಶ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮ ಪ್ರಯೋಗಾಲಯದಲ್ಲಿ ಒಟ್ಟು 5 ಗುಂಪುಗಳನ್ನಾಗಿ ವಿಂಗಡಿಸ್ತಿದ್ದೀವಿ. ಅದನ್ನು ಸೂಕ್ಷ್ಮ ಬೆಳೆಗಳು, ಅಂದ್ರೆ ಒಂದು ಯಾವುದೇ ಒಂದು ಬೆಳೆ ಬೆಳೆದಾಗ ಅದು ಸೂಕ್ಷ್ಮತೆ ಮೇಲೆ ನಾವು ಸೂಕ್ಷ್ಮ ಬೆಳೆಗಳಿಗೆ ನಾವು ಯೋಗ್ಯವಾದ ಪ್ರಮಾಣ ಅಂತ ಹೇಳ್ತೀವಿ, ಮತ್ತೆ ಅಲ್ಪ ಸ್ಥೈರಣ ಬೆಳೆಗಳು ಮತ್ತೆ ಶೈರಣ ಶಕ್ತಿ ಇರುವಂತಹ ಬೆಳೆಗಳು ಅಂತ ನಾವು ವಿಂಗಡಣೆ ಮಾಡ್ತೀವಿ. ಇದಲ್ಲದೆ ಬೆಳೆಗಳಲ್ಲಿ ಸಹ ಬೋರಾನ್ ಶೈರಣಾಶಕ್ತಿ ಇರುವಂತಹ ಒಂದು ಬೆಳೆಗಳನ್ನ ನಾವು ಆರಿಸಿ ಆ ಒಂದು ಬೆಳೆಗಳನ್ನ ನಾವು ಬೆಳಿಬೇಕಾಗತ್ತೆ. ಅಂದ್ರೆ ಎಲ್ಲಿ ಬೋರಾನ್ ಅಂಶ ಜಾಸ್ತಿ ಇರುತ್ತೆ ಅಂತ ಕಡೆಗಳಲ್ಲಿ ಅಂತ ನೀರನ್ನ ಈ ಬೋರಾನ್ ಅಂಶವನ್ನ ಸಹಿಸಿಕೊಳ್ಳುವಂತ ಶಕ್ತಿ ಇರುವಂತಹ ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಬಳಸ್ಕೋಬೇಕಾಗುತ್ತೆ. ಹೌದು, ಖಂಡಿತ. ಇನ್ನ ಮುಖ್ಯವಾಗಿ ಈ ಕರಗುವ ಸೋಡಿಯಂ ಪ್ರಮಾಣ ಅಂತ ನಾವು ಕೇಳ್ತಾ ಇರ್ತೀವಿ, ಇದರ ಪ್ರಮಾಣ ಎಷ್ಟಿರುತ್ತೆ ಅಂತೀರ? ಈ ನೀರಾವರಿ ಜಲದಲ್ಲಿ ಕರಗುವ ಸೋಡಿಯಂ ಪ್ರಮಾಣ 60%ಗಿಂತ ಕಡಿಮೆ ಇದ್ರೆ ಅಂತ ನೀರನ್ನ ನಾವು ಉತ್ತಮ ನೀರು ಅಂತೀವಿ. 60%ಗಿಂತ ಜಾಸ್ತಿ ಇದ್ದಲ್ಲಿ ಅಂತ ಅದು ಹಾನಿಕಾರಕ ನೀರು ಎಂದು ನಾವು ಪರಿಗಣಿಸ್ತೀವಿ. ಅಂದ್ರೆ 60%ರಷ್ಟು ಅನ್ನೋದು ಒಂದು ಮಿತಿ, ಒಂದು ಮಿತಿ ಈ ಒಂದು ಕರಗುವ ಸೋಡಿಯಂ ಪ್ರಮಾಣ. ಇನ್ನ ಈ ಕ್ಲೋರೈಡ್ ಅಂಶದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈ ಕ್ಲೋರೈಡ್ ಋಣ ವಿದ್ಯುತ್ ಕಣಗಳು ಮಣ್ಣಿನ ಗುಣಧರ್ಮಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತೆ. ಇದ್ರ ದುಷ್ಪರಿಣಾಮ ಆಗ್ಲೇ ಹೇಳ್ದಂಗೆ ಏನಂದ್ರೆ, ಈ ಕ್ಲೋರೈಡ್ ಹೆಚ್ಚಿರುವಂತಹ ನೀರನ್ನ ನಾವು ನೀರಾವರಿಗೆ ಉಪಯೋಗ ಮಾಡಿಕೊಂಡಾಗ ಏನಾಗುತ್ತೆ, ಗಿಡ ಎಲೆಗಳು ಮುದುರ್ಕೊಳ್ಳುತ್ತೆ, ಮತ್ತೆ ಎಲೆಗಳು ಮೃದತ್ವವನ್ನು ಕಳ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಸ್ವಲ್ಪ ಒರಟಾಗತ್ತೆ. ಹಂಗಾಗಿ ಈ ಕ್ಲೋರೈಡ್ ಪ್ರಮಾಣದ ಮೇಲೆ, ನೀರಿನಲ್ಲಿ ಎಷ್ಟು ಮಟ್ಟಿಗೆ ಕ್ಲೋರೈಡ್ ಅಂಶ ಇರಬೇಕು ಅನ್ನೋದ್ ಮೇಲೆ ಒಟ್ಟು 4 ಗುಂಪು ಮಾಡಲಾಗುತ್ತೆ. ಒಂದು ಅತ್ಯುತ್ತಮ, ಅಂದ್ರೆ 4 ಮಿಲಿ ಈಕ್ವಲೆನ್ಸ್ ಗಿಂತ ಕಡಿಮೆ ಇರುವಂತಹ ನೀರು ಕ್ಲೋರೈಡ್ ಅಂಶ ಇದ್ರೆ ಆ ನೀರನ್ನ ನಾವು ಅತ್ಯುತ್ತಮ ನೀರು ಅಂತ ಕರಿತೀವಿ. ಮತ್ತೆ ಉತ್ತಮ 4-7 ಮಿಲಿ ಈಕ್ವಲೆಂಟ್ ಪರ್ ಲೀಟರ್ ಇರಬೇಕು. ಮಧ್ಯಮವಾದ ನೀರಂದ್ರೆ 7-12 ಮಿಲಿ ಈಕ್ವಲೆಂಟ್ ಪರ್ ಲೀಟರ್. ಮತ್ತೆ ಉಪಯುಕ್ತವಲ್ಲದ ನೀರು ಅಂದ್ರೆ ಕ್ಲೋರೈಡ್ ಅಂಶ ಜಾಸ್ತಿ ಇರುವಂತಹ ನೀರು ನಾವು ನೀರಾವರಿಗೆ ಸಾಮಾನ್ಯವಾಗಿ ಶಿಫಾರಸು ಮಾಡೋದಿಲ್ಲ. ಅಂತ ಒಂದು ನೀರಿನಲ್ಲಿ ಕ್ಲೋರೈಡ್ ಅಂಶ 12 ಮಿಲಿ ಈಕ್ವಲೆಂಟ್ಸ್ ಗಿಂತ ಪರ್ ಲೀಟರ್ ಗಿಂತ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಒಂದು ನೀರಾವರಿ ನೀರಿನ ನಮೂನೆ ಪ್ರಯೋಗಾಲಯಕ್ಕೆ ಬಂದಾಗ ತಾವು ಇಷ್ಟೆಲ್ಲ ವಿಶ್ಲೇಷಣೆ ಮಾಡ್ತೀರ? ಹೌದು, ಖಂಡಿತ. ಅದರಲ್ಲಿ ಯಾವ್ಯಾವ ಲವಣಗಳಿದಾವೆ, ಕರಗುವ ಲವಣಗಳು, ಈ ಸೋಡಿಯಂ ಪ್ರಮಾಣ, ಕ್ಲೋರೈಡ್ ಅಂಶ, ಇವನ್ನೆಲ್ಲ ತಾವು ನೋಡಿ ಅದನ್ನ ಗುಣಮಟ್ಟ ನಿರ್ಧಾರ ಮಾಡ್ತಾರೆ. ಈ ಒಂದು ಗುಣಮಟ್ಟದ ಮೇಲೆ ನಾವು ಆ ನೀರಾವರಿ ನೀರು ಯಾವ ಒಂದು ಗುಂಪಿಗೆ ಸೇರಿದೆ, C1 C2 ಅಂತ ಹೇಳ್ತೀವಿ. ನಾವು ಆ ಒಂದು ಕ್ಲಾಸಸ್ ಮೇಲೆ ನಾವು ಅದನ್ನ ನೀರಾವರಿಗೆ ಉಪಯೋಗ ಮಾಡಬಹುದೋ ಇಲ್ವೋ ಅನ್ನೋದನ್ನ ನಾವು ರೈತರಿಗೆ ಶಿಫಾರಸು ಮಾಡಿ ನಾವು ಹೇಳ್ತೀವಿ. ಈಗ ಮುಖ್ಯವಾಗಿ ನಮ್ಮ ರೈತ ಬಾಂಧವರಲ್ಲಿ ಈಗ ಕೊಳವೆ ಬಾವಿಗಳಿದಾವೆ. ಹೌದು, ಅವರು ಈ ಕೊಳವೆ ಬಾವಿಯ ನೀರನ್ನ ನಮೂನೆ ರೀತಿಯಲ್ಲಿ ತೆಗೆದು ಯಾವ ರೀತಿ ಕಳಿಸಬೇಕು? ಅದು ಮುಖ್ಯವಾದ ಒಂದು ಅಂಶ. ಈ ನೀರಾವರಿ ನೀರನ್ನ ನಾವು ವಿಶ್ಲೇಷಣೆಗೆ ಕಳಿಸಬೇಕಾದ್ರೆ ನಾವು ಚೆನ್ನಾಗಿರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವು 1/2 ಗಂಟೆ ಬೋರ್ನ ಬಿಟ್ಟು 1/2 ಗಂಟೆ ಆ ಒಂದು ನೀರಾವರಿ ಏನು ನಾವು ಬಳಸ್ತೀವಿ 1/2 ಗಂಟೆ ಆದ್ಮೇಲೆ ನಾವು ಈ ಒಂದು ನೀರನ್ನ ನಾವು ಶೇಖರಣೆ ಮಾಡಿ ತಕ್ಷಣ ನಾವು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಅಂದ್ರೆ ಆದಷ್ಟು ಬೇಗ ಅದು ತಲುಪಬೇಕು, ಪ್ರಯೋಗಾಲಯಕ್ಕೆ ತಲುಪಬೇಕಾಗುತ್ತೆ. ಇದು ಮುಖ್ಯವಾಗಿ ಕೊಳವೆ ಬಾವಿ ಇರಲಿ. ಬಾವಿನಲ್ಲಿ ತೆಗಿಬೇಕಾದ್ರೆ ಬಾವಿ ಅಥವಾ ಕೆರೆಗಳು ಇಂಥವಾದಾಗ ಬಾವಿನಲ್ಲಿ ಆದ್ರೂ ಸರಿ, ಅದನ್ನು ಸಹ ಚೆನ್ನಾಗಿರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ನಾವು ಆ ನೀರನ್ನ ಶೇಖರಣೆ ಮಾಡಿ ತೊಳೆದು ಚೆನ್ನಾಗಿ ತೊಳೆದು ಅದರಲ್ಲಿ ಯಾವುದೇ ನಾವು ರಾಸಾಯನಿಕ ವಸ್ತು ಇರುವಂತಹ ಬಾಟ್ಲನ್ನ ನಾವು ಉಪಯೋಗ ಮಾಡಬಾರದು. ಚೆನ್ನಾಗಿರೋ ಬಾಟ್ಲ್ ಅನ್ನ ತಗೊಂಡು ನಾವು ಅದನ್ನ ನೀರನ್ನ ತರಬೇಕಾಗತ್ತೆ. ತೊಳೆಯೋದಕ್ಕೂ ಕೂಡ ಯಾವುದೇ ರಾಸಾಯನಿಕ ಬಳಸಬಾರದು. ನಾವು ಅದು ತುಂಬಕ್ಕಿಂತ ಮುಂಚೆ ಆ ನೀರ್ನಲ್ಲೇ ನಾವು ಬಾಟ್ಲನ್ನ 2-3 ಸಲ ಚೆನ್ನಾಗಿ ನಾವು ತೊಳೆದು ನಂತರ ಆ ನೀರನ್ನ ಶೇಖರಣೆ ಮಾಡಿಕೊಂಡು ತಗೊಂಡ್ಬರ್ಬೇಕಾಗತ್ತೆ. ಮುಖ್ಯವಾಗಿ ಪರೀಕ್ಷಾ ಒಂದು ಸೌಕರ್ಯಗಳು ನಮ್ಮ ರೈತ ಬಾಂಧವರಿಗೆ ಎಲ್ಲೆಲ್ಲಿ ಸಿಗಬಹುದು ಅಂತೀರಿ? ಇಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈಗ ಏನು ಹನಿ ನೀರಾವರಿ ರೈತರಿಗೆ ಏನು ಕಂಪಲ್ಸರಿ ಮಾಡಿದ್ದಾರೆ ಅದನ್ನ ಎಲ್ಲಾ ರೈತರು ತಮ್ಮ ಜಮೀನಿನಲ್ಲಿ ಹನಿ ನೀರಾವರಿ ಮತ್ತೆ ಸಿಂಚನ ನೀರಾವರಿ ಪದ್ಧತಿನ ಅಳವಡಿಸ್ತಾ ಇದ್ದಾರೆ. ಅಲ್ಲಿ ಮಣ್ಣು ಮತ್ತೆ ನೀರಿನ ವಿಶ್ಲೇಷಣೆ ಮಾಡೋದು ಕಡ್ಡಾಯ ಮಾಡಿದ್ದಾರೆ. ಈ ನೀರಿನ ವಿಶ್ಲೇಷಣೆ ಮಾಡಿ ಅದರಲ್ಲಿರುವಂತಹ ಕರಗುವ ಲವಣದ ಅಂಶ ನಾವು ಏನಾಗ್ಲೇ ಮಾಹಿತಿಯನ್ನು ಕೊಟ್ವಿ ಕರಗುವ ಲವಣದ ಅಂಶ ಎಲ್ಲಾದ್ರ ಮೇಲೆ ನಾವು ಆ ಒಂದು ತಂದಿರೋಂತಹ ರೈತರು ತಂದಿರೋಂತಹ ನೀರು ನೀರಾವರಿಗೆ ಉಪಯೋಗ ಮಾಡಬಹುದೋ ಇಲ್ವೋ ಅನ್ನೋದನ್ನ ನಾವು ಶಿಫಾರಸು ಮೇಲೆ ಕೊಡ್ತಾ ಇದ್ದೀವಿ. ಅಂದ್ರೆ ತಾವು ಉತ್ತಮವಾದ ಅಂಶ ಹೇಳಿದ್ರಿ, ಇವತ್ತು ಎಲ್ಲ ಹನಿ ನೀರಾವರಿ ಅಳವಡಿಸಿಕೊಳ್ತಾ ಇದ್ದಾರೆ. ಅಲ್ಲಿ ನೀರಾವರಿ ನೀರಿನ ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ಅವು ಬೇಗ ಹಾಳಾಗುತ್ತೆ. ಖಂಡಿತ, ಉತ್ತಮ ಗುಣಮಟ್ಟದ ನೀರನ್ನೇ ಬಳಸ್ಕೋಬೇಕು. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ನೀರಾವರಿ ನೀರಿನ ಪರೀಕ್ಷೆಯ ಮಹತ್ವ ಮತ್ತೆ ಇದರಲ್ಲಿ ಯಾವ್ಯಾವ ಒಂದು ವಿಶ್ಲೇಷಣೆಗಳನ್ನ ಈ ಪ್ರಯೋಗಾಲಯದಲ್ಲಿ ಕೈಗೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡೋಣ ಅಂತಂದು ತಮ್ಮನ್ನ ಇಷ್ಟೆಲ್ಲ ಕೇಳಿದೆ. ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ವಾಸಂತಿಯವರೇ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದೀಗ ಕೇಳಿ ಕೃಷಿ ಮಾಹಿತಿ. ಹಿಪ್ಪುನೇರಳೆ ಸಸಿಗಳು ಅಂದ್ರೆ ಕಡ್ಡಿಗಳಿಂದ ಬೆಳೆಸಿದಂತ ಸಮೃದ್ಧ ಬೇರುಗಳನ್ನು ಹೊಂದಿರುವಂತಹ ಗಿಡಗಳು. ಈ ಹಿಪ್ಪುನೇರಳೆ ಕಡ್ಡಿಗಳನ್ನ ನಾಟಿ ಮಾಡೋ ಬದಲು ಸಸಿಗಳನ್ನ ನೆಡೋದು ಹೆಚ್ಚು ಸೂಕ್ತ. ಯಾಕೆಂದ್ರೆ ಅವು ಸಮನಾಗಿ ಅಭಿವೃದ್ಧಿ ಹೊಂದಿ ತ್ವರಿತವಾಗಿ ಹಿಪ್ಪನೇರಳೆ ಸೊಪ್ಪನ್ನು ಉತ್ಪಾದನೆ ಮಾಡ್ತವೆ. ಈ ಸಸಿಮಡಿಗಳನ್ನು ನಾವು ಮಾಡ್ಕೋಬೇಕು ಅಂದರೆ ಒಂದು ವ್ಯವಸ್ಥಿತವಾದಂಥ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಬೇಕಾಗತ್ತೆ. ಇದರಿಂದ ಹೆಚ್ಚು ಪ್ರಯೋಜನವನ್ನು ಪಡೆಯಬಹುದು. ಒಂದು ಎಕರೆ ಹಿಪ್ಪನೇರಳೆ ತೋಟವನ್ನು ಕಟಾವು ಮಾಡಿದ 6 ತಿಂಗಳಲ್ಲಿ 6 ಮೆಟ್ರಿಕ್ ಟನ್ನಷ್ಟು ಬಿತ್ತನೆಗೆ ಯೋಗ್ಯವಾದಂಥ ಕಾಂಡಗಳು ದೊರಕುತ್ತವೆ. 1 ಮೆಟ್ರಿಕ್ ಟನ್ ಬಿತ್ತನೆಯ ವಸ್ತುವಿನಿಂದ 27,000 ಕಡ್ಡಿಗಳು, ಹಾಗೆಯೇ 1 ಎಕರೆಯಿಂದ 1.62 ಲಕ್ಷ ಕಡ್ಡಿಗಳು ಲಭ್ಯವಾಗ್ತವೆ. ಇನ್ನು ಸಸಿಮಡಿ ತಯಾರಿಕೆಗೆ ನಾವು ಸಮತಟ್ಟಾದ, ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡುಮಣ್ಣನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಈ ಮಣ್ಣು ಇದಕ್ಕೆ ಹೆಚ್ಚು ಸೂಕ್ತ. ಭೂಮಿಯನ್ನು 30-40 ಸೆಂಟಿಮೀಟರ್ ಆಳಕ್ಕೆ ಅಗೆದು ಉಳುಮೆ ಮಾಡಿ 2-3 ವಾರದ ತನಕ ಬಿಸಿಲಿಗೆ ಬಿಡಬೇಕು. ಆನಂತರ ಮತ್ತೆ 2-3 ಸಾರಿ ಉಳುಮೆ ಮಾಡಿ ಮಣ್ಣನ್ನು ಹದ ಮಾಡಿ ಮಟ್ಟಕ್ಕೆ ತರಬೇಕು. ಬೇರು, ಕಲ್ಲು, ಕಳೆ ಕಡ್ಡಿಗಳನ್ನು ತೆಗೆಯಬೇಕು. 300 ಸೆಂಟಿಮೀಟರ್ ಉದ್ದ, 200 ಸೆಂಟಿಮೀಟರ್ ಅಗಲ ಇರುವಂತಹ ಚಿಕ್ಕ ಚಿಕ್ಕ ಮಡಿಗಳನ್ನು ಮಾಡ್ಕೋಬೇಕು. ನೀರನ್ನು ಹಾಯಿಸೋದಕ್ಕೆ 25 ಸೆಂಟಿಮೀಟರ್ನಿಂದ 30 ಸೆಂಟಿಮೀಟರ್ ಆಳದ ನೀರ್ಗಾಲುವೆಗಳನ್ನು ಮಾಡ್ಕೋಬೇಕು. ಪ್ರತಿ ಸಸಿ ಮಡಿಗೂ 5 ಬಾಣಲಿಯಷ್ಟು ಸಾವಯವ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಜೇಡಿ ಮಣ್ಣು ಅಥವಾ ಕಪ್ಪು ಮಣ್ಣು ಆಗಿದ್ದಂಥ ಪಕ್ಷದಲ್ಲಿ ಹೆಚ್ಚುವರಿಯಾಗಿ 5 ಬಾಂಡ್ಲಿ ಮರಳನ್ನು ಹಾಕಿ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ಇನ್ನು ಕಡ್ಡಿಗಳ ತಯಾರಿಕೆಗೆ ಬಂದರೆ 10-15 ಮಿಲಿಮೀಟರ್ ವ್ಯಾಸ ಇರುವಂಥ 6-8 ತಿಂಗಳು ಬೆಳೆದಂಥ ಆರೋಗ್ಯಕರ ರೆಂಬೆಗಳನ್ನು ನಾವು ಆರಿಸ್ಕೋಬೇಕು. ಈ ರೆಂಬೆಗಳು ತುಕ್ರ ಅಥವಾ ಬೇರೆ ಒಂದು ಕೀಟದ ಬಾಧೆಯಿಂದ ಮುಕ್ತವಾಗಿರಬೇಕು. ಮುಖ್ಯವಾಗಿ ಹೆಚ್ಚು ಬಲಿತಂಥ ಬುಡದು ಭಾಗ ಮತ್ತು ಎಳೆಯ ಹಸಿರು ಭಾಗ ಈ ಒಂದು ಕಡ್ಡಿಗಳ ತಯಾರಿಕೆಗೆ ಯೋಗ್ಯ ಅಲ್ಲ. ಸಸಿಗಳ ತಯಾರಿಕೆಗೆ 3-4 ಆರೋಗ್ಯಕರ ಕಣ್ಣಿರುವಂಥ 15-20 ಸೆಂಟಿಮೀಟರ್ ಉದ್ದದ ಕಡ್ಡಿಗಳನ್ನು ನಾವು ಬಳಸ್ಕೋಬೇಕು. ಕಡ್ಡಿಗಳನ್ನು ತಯಾರಿಸುವಾಗ ನಾವು ಹರಿತವಾದಂಥ ಮಚ್ಚು ಅಥವಾ ಸಿಕೇಚರ್ರು ಅಥವಾ ಕಡ್ಡಿ ತಯಾರಿಕಾ ಯಂತ್ರವನ್ನು ಬಳಸ್ಕೋಬೇಕು. ಇನ್ನು ಕಡ್ಡಿಗಳನ್ನು ಬಹಳ ಜಾಗರೂಕತೆಯಿಂದ ನಾವು ನೆಡಬೇಕಾಗತ್ತೆ. ಬಿತ್ತನೆ ಕಡ್ಡಿಗಳನ್ನು ತಯಾರಿಸಿದ ತಕ್ಷಣವೇ ನೆಡಬೇಕಾಗತ್ತೆ. ತಕ್ಷಣ ನೆಡೋದಕ್ಕೆ ಸಾಧ್ಯವಾಗದೇ ಇದ್ದರೆ ಒದ್ದೆ ಮಾಡಿದ ಗೋಣಿ ತಾಟ್ನಲ್ಲಿ ಸುತ್ತಿಡಬೇಕು. ಅವುಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಎಲ್ಲ ಮೊಗ್ಗುಗಳು ಒಂದೇ ದಿಕ್ಕಿನಲ್ಲಿರುವಂತೆ ಜೋಡಿಸಿ ನೆರಳಿನಲ್ಲಿರುವಂಥ ಒದ್ದೆ ಮಾಡಿದ ಮರಳಿನ ಹಾಸಿಗೆ ಮೇಲೆ ಇಟ್ಟು ಹುಲ್ಲು ಅಥವಾ ಸೋಗೆಯಿಂದ ಮುಚ್ಚಬೇಕಾಗತ್ತೆ. ಪ್ರತಿನಿತ್ಯನೂ ಇದರ ಮೇಲೆ ನೀರನ್ನು ಚಿಮುಕಿಸ್ತಾ ಸುಮಾರು 2-3 ದಿನಗಳ ಕಾಲ ಸಂಗ್ರಹಿಸಿ ಇಟ್ಕೋಬೇಕಾಗತ್ತೆ. ಇನ್ನು ಕಡ್ಡಿಗಳನ್ನು ಸರಿಯಾದ ಕ್ರಮವನ್ನು ಅನುಸರಿಸಿ ನೆಡಬೇಕಾಗತ್ತೆ. ಕಡ್ಡಿಗಳನ್ನು ನೆಡೋದಕ್ಕಿಂತ 2-3 ದಿನ ಮುಂಚೆ ಸಸಿಮಡಿಗಳನ್ನು ಒದ್ದೆ ಮಾಡಬೇಕು. 3-4 ತಿಂಗಳ ಸಸಿಗಳನ್ನು ಬೆಳೆಸೋದಕ್ಕೆ ಸಾಲಿನಲ್ಲಿ 8 ಸೆಂಟಿಮೀಟರ್ ಅಂತರ, ಹಾಗೆಯೇ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರ ಇರೋ ರೀತಿಯಲ್ಲಿ ನೆಡಬೇಕಾಗತ್ತೆ. 6-9 ತಿಂಗಳ ಸಸಿಗಳನ್ನು ಬೆಳೆಸೋದಕ್ಕೆ ಕಡ್ಡಿಗಳನ್ನು ಸಾಲಿನಲ್ಲಿ 10 ಸೆಂಟಿಮೀಟ್ರು, ಹಾಗೆಯೇ ಸಾಲಿನಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂತರ ಇರೋ ರೀತಿಯಲ್ಲಿ ನೆಡಬೇಕಾಗತ್ತೆ. ಇನ್ನು ದಾರದ ಸಹಾಯದಿಂದ ಸಾಲನ್ನು ಗುರುತು ಮಾಡ್ಕೋಬೇಕು. ಬಯಸಿದ ದೂರಕ್ಕೆ ಕಡ್ಡಿಗಳನ್ನು ತೋರಿಸೋದಕ್ಕೆ ಸಣ್ಣ ರಂಧ್ರಗಳನ್ನು ಮಾಡ್ಕೋಬೇಕು. ಶಿಲೀಂಧ್ರ ರೋಗಗಳಿಂದ ಈ ಕಡ್ಡಿಗಳನ್ನು ರಕ್ಷಣೆ ಮಾಡೋದಕ್ಕೆ 15 ನಿಮಿಷದವರೆಗೆ ಈ ಕಡ್ಡಿಗಳನ್ನು 0.2% ಕಾರ್ಬನ್ ಡೈಜೀಮ್ ದ್ರಾವಣದಲ್ಲಿ ಅಥವಾ 30 ನಿಮಿಷಗಳವರೆಗೆ ಡೈಥೇನಿಯಂ 45 ಶಿಲೀಂಧ್ರನಾಶಕ ದ್ರಾವಣದಲ್ಲಿ ಅದ್ದಿ ಆನಂತರ ನಾಟಿ ಮಾಡಬೇಕಾಗತ್ತೆ. ಕಡ್ಡಿಗಳನ್ನು ನೇರವಾಗಿ, ಹಾಗೆಯೇ ಒಂದು ಕಣ್ಣು ಮಾತ್ರ ಭೂಮಟ್ಟದಿಂದ ಮೇಲುಗಡೆ ಕಾಣಿಸೋ ರೀತಿಯಲ್ಲಿ ನೆಡಬೇಕಾಗತ್ತೆ. ನಾಟಿ ಮಾಡಿದ ತಕ್ಷಣವೇ ನೀರನ್ನು ಕೊಡಬೇಕು. ಆನಂತರ ಮರಳು ಮಿಶ್ರಿತ ಗೋಡ್ಮಣ್ಣಾಗಿದ್ದರೆ 4-5 ದಿನಕ್ಕೊಮ್ಮೆ ಅಥವಾ ಕಪ್ಪು ಜೇಡಿ ಮಣ್ಣಾಗಿದ್ದರೆ 6-7 ದಿನಕ್ಕೊಮ್ಮೆ ನೀರನ್ನು ಕೊಡಬೇಕಾಗತ್ತೆ. ಇನ್ನು ನಾಟಿ ಮಾಡಿದ ಕಡ್ಡಿಗಳು 10-12 ದಿನದಲ್ಲಿ ಚಿಗುರನ್ನು ಒಡಿತವೆ. 30 ದಿನದಲ್ಲಿ ಬೇರೂರೋದಕ್ಕೆ ಪ್ರಾರಂಭವಾಗ್ತವೆ. ಕಡ್ಡಿ ನೆಟ್ಟ 70-80 ದಿನದಲ್ಲಿ ಬೇರು ಸಂಪೂರ್ಣವಾಗಿ ಬೆಳೆದಿರುತ್ತೆ. ಪ್ರತಿ ಸಸಿಗೆ ಕೇವಲ 1 ರೆಂಬೆ ಬೆಳೆಯೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ. 25-30 ದಿನಗಳ ನಂತರ ಒಂದ್ಸಾರಿ, ಹಾಗೆಯೇ 55-60 ದಿನಗಳ ನಂತರ ಇನ್ನೊಂದ್ಸಾರಿ ಕಳೆಯನ್ನು ತೆಗಿಬೇಕಾಗತ್ತೆ. ಇನ್ನು 2ನೇ ಸಾರಿ ಕಳೆ ತೆಗೆದ ನಂತರ ಪ್ರತಿ ಸಸಿ ಮಡಿಗೆ 150 ಗ್ರಾಂನಷ್ಟು ಅಮೋನಿಯಂ ಸಲ್ಫೇಟು ಅಥವಾ 35 ಗ್ರಾಂನಷ್ಟು ಯೂರಿಯಾವನ್ನು ಹಾಕಿ ಆನಂತರ ನೀರನ್ನು ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಕಾಂಡ ಉಬ್ಬುವಿಕೆ ಅಥವಾ ಕ್ಯಾಂಕರು, ಕಡ್ಡಿಗಳ ಕೊಳೆ ರೋಗ ಮತ್ತು ಕಾಲರ್ ರಾಟು ಮತ್ತು ಈ ಸಸಿಗಳು ಒಣಗುವಂಥ ರೋಗ, ಇವು ಸಸಿಮಡಿಯಲ್ಲಿ ಬರುವಂಥ ಮುಖ್ಯವಾದ ರೋಗಗಳು. ಇವುಗಳ ಹತೋಟಿಗಾಗಿ ನಾವು ಕಾರ್ಬನ್ ಡೈಜೀಮ್ ಅಥವಾ ಡೈಥೇನಿಯಂ 45 ಶಿಲೀಂಧ್ರನಾಶಕ ದ್ರಾವಣಗಳನ್ನು ಬಳಸ್ಕೋಬೇಕಾಗತ್ತೆ. 3-4 ತಿಂಗಳು ವಯಸ್ಸಾದಂಥ ಸಸಿಗಳು ಮುಖ್ಯವಾಗಿ ಪೊದೆಗಳನ್ನಾಗಿ ಬೆಳೆಸೋದಕ್ಕೆ ಸೂಕ್ತ ಆಗಿರ್ತವೆ. ಸುಮಾರು 3-4 ಎತ್ತರ ಇರ್ತವೆ. ಇನ್ನು ಮರಗಳಾಗಿ ಅಥವಾ ಎತ್ತರದ ಪೊದೆಗಳಾಗಿ ಬೆಳೆಸೋದಕ್ಕೆ ನಾವು 6-9 ತಿಂಗಳು ವಯಸ್ಸಿನ ಸಸಿಗಳನ್ನು ಬಳಸ್ಕೋಬೇಕು. ಅಂದರೆ ಇವು 4 ಎತ್ತರ ಇರ್ತವೆ. ಸಸಿಗಳನ್ನು ನಾಟಿಗೆ ಕೀಳೋದಕ್ಕಿಂತ 2-3 ದಿನ ಮೊದಲು ಸಸಿಮಡಿಗೆ ಚೆನ್ನಾಗಿ ನೀರನ್ನು ಕಟ್ಟಬೇಕಾಗತ್ತೆ. ಮುಖ್ಯವಾಗಿ ಈ ಕೋಲ್ಗುದ್ಲಿ ಅಥವಾ ಪಿಕಾಸಿಯನ್ನು ಬಳಸಿ 30 ಸೆಂಟಿಮೀಟರ್ ಆಳದವರೆಗೆ ಮಣ್ಣನ್ನು ಅಗೆದು ಮುಖ್ಯ ಬೇರಿಗೆ ಹಾನಿಯಾಗದಂತೆ ನಾವು ಸಸಿಯನ್ನು ಕೀಳಬೇಕಾಗತ್ತೆ. ಸಸಿಗಳನ್ನು ತಕ್ಷಣವೇ ನಾಟಿ ಮಾಡೋದಕ್ಕೆ ತಯಾರಾಗಿರುವಂಥ ಗುಳಿನಲ್ಲಿ ಇಟ್ಟು ನೆಡಬೇಕಾಗತ್ತೆ. ಸಸಿಗಳನ್ನು ಹೆಚ್ಚು ದೂರ ನಾವು ಸಾಗಿಸಬೇಕಾದರೆ ಅವುಗಳನ್ನು ಕಂತೆಗಳನ್ನಾಗಿ ಮಾಡಿ ಒದ್ದೆ ಮಾಡದಂಥ ಗೋಣಿ ಚೀಲದಲ್ಲಿ ಸುತ್ತಿ ದಿನದ ತಂಪಾದ ಹೊತ್ತಿನಲ್ಲಿ ಸಾಗಿಸಬೇಕಾಗತ್ತೆ. ಕೃಷಿ ಮಾಹಿತಿ ಕೇಳಿದಿರಿ. ನಾಳಿನ ಕೃಷಿ ರಂಗದಲ್ಲಿ ಕೇಳಿ, ದ್ರಾಕ್ಷಿ ಬೆಳೆಗೆ ಬೇಸಿಗೆಯಲ್ಲಿ ಬಳ್ಳಿ ಸವರುವಿಕೆ ಕುರಿತು ಬೆಂಗಳೂರು ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಧಾನ ವಿಜ್ಞಾನಿಯಾದ ಡಾಕ್ಟರ್ ಸತೀಶ್ ಅವರೊಂದಿಗೆ ಸಂದರ್ಶನ. ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಮೊದಲಿಗೆ ಜಾಹೀರಾತು. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅಮೌಂಟ್. ಹತ್ತಿರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಭೇಟಿ ನೀಡಿ. ಇಂದು ಸಂಜೆ 6:30 ಕೇಳಿ ರಸವಾರ್ತೆ. 6:51 ಪ್ರಸಾರವಾಗಲಿದೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. 7:00 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ವಿಜಯಲಕ್ಷ್ಮಿ ಸತ್ಯಮೂರ್ತಿ ಅವರಿಂದ ಸಣ್ಣ ಕತೆ ಅಶ್ವಿನಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:05 ಪ್ರಸಾರವಾಗಲಿದೆ ಕ್ಷಿತಿಜ ಲಿಟರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ವಿಮರ್ಶಕರು ಹಾಗೂ ಲೇಖಕರಾದ ಎಸ್ಆರ್ ವಿಜಯಶಂಕರ. ಕಾರ್ಯಕ್ರಮದ ನಿರ್ಮಾಣ ಹೆಚ್ಕೆ ಸುಬ್ಬಯ್ಯ. 10:05 ಪ್ರಸಾರವಾಗಲಿದೆ ನಾಟಕ ಚಂದನಲೇಪ, ರಚನೆ ಶ್ರೀ ರೇವಣ ಸಿದ್ದಯ್ಯ ರುದ್ರಸ್ವಾಮಿ ಮಠ, ನಿರ್ದೇಶನ ವಸುಂಧರಾ ಶ್ರೀಧರ್. 10:35 ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಇನ್ನು ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:05 ಕೇಳಿ ಚಿಂತನ, ಡಾಕ್ಟರ್ ಟಿಎನ್ ವಾಸುದೇವ ಮೂರ್ತಿಯವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ